ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಮೊದಲು ಕೇಳ್ರಿ, ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ರೋಹಿಣಿ ಸುಗಂಧಿ ಅವರೊಡನೆ ಸಂದರ್ಶನವನ್ನ ಸಂದರ್ಶಿಸ್ತಾರ ರಾಮೇಶ್ವರ್ ಶಿರ್ವಡಗಿ. ನಮಸ್ಕಾರ ಡಾಕ್ಟರ್ ರೋಹಿಣಿ ಸುಗಂಧಿ ಅವರೇ. ನಮಸ್ಕಾರ. ಮೊದಲಿಗೆ ಮಾವಿನಲ್ಲಿ ಕಂಡುಬರುವ ಕಾಂಡ ಕೊರಕ, ಹಣ್ಣಿನ ನೊಣ, ಜಿಗಿ ಹುಳು ಮತ್ತು ಈ ಗೆದ್ದಲಿನ ಬಾಧೆ ಏನು ಬರ್ತಾವಲ್ರಿ, ಅವುಗಳ ಹತೋಟಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮೊದಲನೇದಾಗಿ ಕಾಂಡ ಕೊರಕ ಕೀಟ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಂಡ ಕೊರಕದ ಪ್ರೌಢ ಕೀಟಗಳೇನಿದಾವಲ್ಲ, ಇವು ತೊಗಟೆಯೊಳಗ ಮೊಟ್ಟೆಗಳನ್ನ ಇಡ್ತಾವ. ಆಮೇಲೆ ಅದರಿಂದ ಹೊರಬಂದಂತಹ ಮರಿ ಹುಳುಗಳೇನಿದಾವಲ್ಲ, ಅವು ಕಾಂಡವನ್ನ ಕೊರೆದು ರಂಧ್ರ ಮಾಡ್ತಾವ. ಆ ರಂಧ್ರದಿಂದ ಒಣ ಪುಡಿ ಏನ್ ಉದುರ್ತದ ಕಾಂಡದಿಂದ, ಬರ್ಬರ್ತಾ ಮರಗಳು ಒಣಗ್ತಾ ಹೋಗ್ತಾವ. ಇದನ್ನ ಹತೋಟಿ ಮಾಡುವುದು ಯಾವ ತರ ಅಂತಂದ್ರ, ಒಳಗೆ ಅಡಗಿದ ಪ್ರೌಢ ಕೀಟಗಳನ್ನ ಕಬ್ಬಿಣದ ತಂತಿ ತಗೊಂಡು ಒಳಕ್ಕೆ ಚುಚ್ಚೋದ್ರ ಮುಖಾಂತರ ನಾವು ಅದನ್ನ ಪ್ರೌಢ ಕೀಟವನ್ನ ಸಾಯಿಸ್ಬೇಕು. ಆಮೇಲೆ ತೊಗಟೆಗೆ ಗೋಣಿ ಚೀಲದಿಂದ ಉಜ್ಜೋದ್ರಿಂದ, ಆ ಹುಳು ಇಟ್ಟಂತಹ ಮೊಟ್ಟೆಗಳು ಗೋಣಿ ಚೀಲದಿಂದ ಉಜ್ಜೋದ್ರಿಂದ ಅವಲ್ಲೇ ಸತ್ ಹೋಗ್ತಾವ. ಆಮೇಲೆ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳನ್ನ ರಂಧ್ರದಲ್ಲಿ ಹಾಕಿ ಹಸಿ ಮಣ್ಣಿನಿಂದ ರಂಧ್ರಗಳನ್ನ ಮುಚ್ಚಬೇಕು. ಅಲ್ಯೂಮಿನಿಯಂ ಫಾಸ್ಫೈಡ್ ಈ ಗುಳಿಗೆಗಳೇನಿದಾವಲ್ರಿ, ಇವು ತುಂಬಾ ವಿಷಕಾರಿ. ಆದ್ರಿಂದ ಯಾರಾದ್ರೂ ತಜ್ಞರು, ಕೃಷಿ ತಜ್ಞರು, ಕೀಟಶಾಸ್ತ್ರಜ್ಞರು ಅವ್ರ ಮುಂದೆ ಇದ್ದಾಗ ಮಾತ್ರ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳನ್ನು ಉಪಯೋಗಿಸಬೇಕು. ಯಾಕಂದ್ರೆ ಮನುಷ್ಯರಿಗೆ ಅವು ಅತ್ಯಂತ ವಿಷಕಾರಿ ಕೀಟನಾಶಕಗಳು. ಹಣ್ಣಿನ ನೊಣದ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಹಣ್ಣಿನ ನೊಣ, ಇದು ಪ್ರತಿಯೊಂದು ಹಣ್ಣು ಯಾವಾಗ ಅದ್ರದ್ದು ಸ್ಮೆಲ್, ಹಣ್ಣು ಪೂರ್ತಿ ಮಾಗಿದ ಮೇಲೆ ಹಣ್ಣಿಂದ ಒಂಥರ ಘಮ ಪರಿಮಳ ಬರುತ್ತಲ್ಲ, ಅವಾಗ ಈ ನೊಣ ಅದಕ್ಕೆ ಆಕರ್ಷಣೆ ಒಳಗಾಗ್ತದ. ಆ ಪ್ರೌಢ ಹೆಣ್ಣಿನ ನೊಣ ಏನೈತಲ್ರಿ, ಹಣ್ಣಿನ ತಿರುಳಿನೊಳಗ ಮೊಟ್ಟೆ ಇಡುತ್ತದ. ಇದರಿಂದ ಹೊರಗೆ ಬಂದಂತಹ ಮರಿ ನೊಣಗಳೇನಿದಾವಲ್ಲ, ಹಣ್ಣನ್ನ ಒಳಗ ತಿರುಳೆಲ್ಲ ತಿನ್ಲಿಕ್ಕೆ ಅದು ಪ್ರಾರಂಭ ಮಾಡ್ತದೆ. ತಿಂದಾದ್ಮೇಲೆ ಮೇಲೆ ಅದ್ರದ ತೊಗಟೆ ಮೇಲೆ ಕಪ್ಪು ಚುಕ್ಕೆಗಳು ಕಂಡು ಬರ್ತಾವ. ಸ್ವಲ್ಪ ದಿನ ಆದ್ಮೇಲೆ ಆ ಹಣ್ಣು ಕೊಳತ್ ಹೋಗಿ ಮರದಿಂದ ಕೆಳಕ್ಕ ಬೀಳ್ತಾವ. ಇದನ್ನ ಹತೋಟಿ ಮಾಡೋದು ಯಾವ ತರ ಅಂತಂದ್ರ, ಹಣ್ಣಿನ ನೊಣದ ಬಲೆ ಅಂತೇಳಿ ಮಾರುಕಟ್ಟೆ ಒಳಗ ಸಿಗ್ತಾವ್ರಿ, ಅದನ್ನ ನಾವು 20 ಬಲೆಗಳನ್ನ 1 ಹೆಕ್ಟೇರ್ ಪ್ರದೇಶಕ್ಕೆ ತೂಗ ಹಾಕ್ಬೇಕು. ಆ ಬಲೆನ ನಾವು ಮಾರುಕಟ್ಟೆ ಒಳಗೂ ತಗೋಬಹುದು, ಇಲ್ಲಾಂದ್ರ ಸ್ವಂತವಾಗಿ ರೈತರು ನಾವು ಅತ್ಯಂತ ಸರಳ ವಿಧಾನದೊಳಗ ನಾವು ತಯಾರು ಮಾಡ್ಕೋಬಹುದು. ಅದ್ ಹೆಂಗ್ ಮಾಡ್ಕೋಬೇಕಂತ ಹೇಳಿ ನಾ ಮುಂದೆ ಹೇಳ್ತೇನೆ. ಈ ಬಲಿ ಒಳಗ ಪ್ರತಿ ಲೀಟರ್ ನೀರಿನೊಳಗ 1 ml ಮಿಥೈಲ್ಯುಜಿನಾಲ್ ಮತ್ತು 1 ml ಮೆಲಾಥಿಯಾನ್ ಬೆರೆಸಿದ ದ್ರಾವಣನ ಬಳಸಬೇಕು. ಒಂದ್ ಪ್ರತಿ ಬಲೆಗೆ 100 ml ದ್ರಾವಣನ ಉಪಯೋಗಿಸ್ಬೇಕು. ಇಲ್ಲಪ್ಪ ಅಂತಂದ್ರ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಕಾರ್ಬರಿಲ್ ಅಥವಾ 2 ml ಡೈಮಿಥೋಯೇಟ್, 10 ಗ್ರಾಂ ಬೆಲ್ಲದ ಜೊತೆಗೆ ಕರಗಿಸಿ ಹಣ್ಣು ಮಾಗೋ ಅವಧಿ ಒಳಗ, ಅಂದ್ರ ಹಣ್ಣು ಯಾವಾಗ ಮಾಗ್ತಿರ್ತಲ್ಲ ಆ ಅವಧಿ ಒಳಗ್ ಮಾತ್ರ ನಾವು ಸಿಂಪಡಣೆ ಮಾಡ್ಬೇಕು. ಇದ್ರೊಳಗೆ ಬೆಲ್ಲ ಯಾಕೆ ನಾವು ಹಾಕ್ತೇವಪ್ಪ ಅಂತಂದ್ರ, ಹಣ್ಣಿನ ನೊಣ ಅದಕ್ಕೆ ಆಕರ್ಷಣೆ ಒಳಗಾಗ್ಲಿ ಅಂತೇಳಿ ನಾವು ಬೆಲ್ಲನ ಉಪಯೋಗಿಸ್ತೀವಿ. ಆಗ್ಲೇ ನಿಮಗೆ ಹೇಳದೆ ಬಲೆನ ನಾವು ಸ್ವಂತವಾಗಿ ನಾವು ಅತ್ಯಂತ ಸರಳ ವಿಧಾನದೊಳಗೆ ನಾವು ನಮ್ಮ ತೋಟದೊಳಗೆ ನಾವು ಮಾಡ್ಕೋಬಹುದು ಅಂತ ಹೇಳಿ. ಮೊದಲಿಗೆ ತಯಾರಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೇನೆ. 1/2 ಅಥವಾ 1 ಲೀಟರ್ ಪ್ಲಾಸ್ಟಿಕ್ ಬಾಟಲ್ ತಗೊಳ್ರಿ, ನೀರು ಕುಡಿಯೋ ಬಾಟಲ್ ಇರ್ತಾವಲ್ಲ, 1 ಲೀಟರ್ ಅಥವಾ 1/2 ಲೀಟರ್ದು ಬಾಟ್ಲಿ ತಗೊಳ್ರಿ. 1/2 ಸೆಂಟಿಮೀಟರ್ ವ್ಯಾಸ ಇರುವಂತಹ 4 ರಂಧ್ರಗಳನ್ನ 4 ದಿಕ್ಕದೊಳಗ ಮಾಡಬೇಕು. ಮತ್ತ 1 ಕಬ್ಬಿಣದ ತಂತಿನ ಬಾಟ್ಲಿಯ ಮುಚ್ಚಳದಿಂದ ಒಳಕ್ಕ ತೂರಿಸ್ರಿ. ಹೀಗೆ ತಯಾರಿಸಿದ ತಂತಿ ತುದಿಗೆ 1 ml ಮಿಥಾಲ್ಯುಜಿನಾಲ್ ಮತ್ತ 1 ml ಡೈಕ್ಲೋರವಾಸ್ ಅನ್ನೋದನ್ನ ಹತ್ತಿ ಒಳಗ ಸಿಕ್ಕಿಸಿ ಅದ್ರೊಳಗ ಇಡಬೇಕು. ಮತ್ತ ಇನ್ನೊಂದೆಡೆಗೆ ಕಬ್ಬಿಣದ ಇನ್ನೊಂದು ತುದಿನ ಕೊಕ್ಕಿಯಾಗಿ ಮರದ ಟೊಂಗಿಗೆ ಸಿಗಿಸ್ಲಿಕ್ಕೆ ಅದು ಉಪಯೋಗ ಮಾಡ್ಬೇಕು. ವಾರಕ್ಕೊಂದ್ಸಾರಿ ಬಾಟ್ಲಿ ಒಳಗ ಸತ್ ಬಿದ್ದಂತ ಹಣ್ಣಿನ ನೊಣನ ಹೊರಗ್ ತೆಗೆದು ನೀವು ಅದನ್ನ ಸಾಯಿಸ್ಬೇಕು. ಆಲ್ರೆಡಿ ಸತ್ತಿರ್ತಾವ, ಅದನ್ನ ತೆಗೆದು ಚೆಲ್ಬೇಕು ನಮ್ಮ ತೋಟದಿಂದ. ಆಮೇಲೆ ಮಿಥಾಲ್ಯುಜಿನಾಲ್ ಮತ್ತು ಡೈಕ್ಲೋರವಾಸ್ ಅನ್ನ ಪ್ರತಿ 15 ದಿನಕ್ಕೊಮ್ಮೆ ಬದಲಾಯಿಸ್ಬೇಕು. ಯಾಕಂದ್ರೆ ಅದ್ರೊಳಗ ವಿಷಕಾರಿ ಅಂಶ ಬರಬರ್ತಾ ನಾಶ ಆಗಿ ಹೋಗಿರುತ್ತೆ. ಹಂಗಾಗಿ ನಾವು ಅದನ್ನ ಮತ್ತೊಮ್ಮೆ ಪ್ರತಿ 15 ದಿನಕ್ಕೊಮ್ಮೆ ಹೊಸದಾಗಿ ನಾವು ಅದ್ರೊಳಗ ಹಾಕ್ಬೇಕು. ಈ ಬಲೆಗಳನ್ನ ಹಣ್ಣು ಶುರುವಾಗುವ ಮುಂಚೆ ಮತ್ತೆ ಎಲ್ಲಾ ಕಟಾವು ಆಗೋ ತನಕ ನಾವು ಅದನ್ನ ಹೊಲದೊಳಗ ಇಡ್ಲೇಬೇಕು. ಇನ್ನ ಈ ಜಿಗಿ ಹುಳದ ಬಗ್ಗೆ ತಿಳಿಸ್ಕೊಡ್ರಿ. ಈ ಜಿಗಿ ಹುಳು ಏನೈತಲ್ರಿ, ಇದು ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇದ್ದಾಗ ಜಿಗಿ ಹುಳದ ಸಂಖ್ಯೆ ದ್ವಿಗುಣ ಆಗ್ತದ. ಇದ್ರೊಳಗ ಪ್ರೌಢ ಮತ್ತು ಮರಿ ಹುಳುಗಳೇನದಾವಲ್ಲ, ಇದು ಹೂಗೋಂಚಲಿನಿಂದ ರಸವನ್ನ ಹೀರ್ತಾವ. ಈ ಹೀರೋದ್ರಿಂದ ಹೂಗಳು ಉದುರ್ಲಿಕ್ಕೆ ಪ್ರಾರಂಭ ಆಗ್ತದ. ಮತ್ತ ಜಿಗಿ ಹುಳುಗಳು ಅಂಟು ಪದಾರ್ಥವನ್ನ ಸ್ರವಿಸ್ತಾವ್ರಿ ಯಾವಾಗ್ಲೂ, ಅದ್ರ ಮೇಲೆ ಕಪ್ಪು ಬೂಸ್ಟ್ ಬೆಳವಣಿಗೆ ಆಗೋದನ್ನ ನಾವು ನೋಡಬಹುದು. ಹತೋಟಿ ಮಾಡ್ಬೇಕಪ್ಪ ಅಂತಂದ್ರ ಈ ಜಿಗಿ ಹುಳುಗಳು ದಟ್ಟಾಗಿ ನಾಟಿ ಮಾಡಿದಂತಹ ತೋಟದೊಳಗ ಹೆಚ್ಚಾಗಿ ಕಂಡು ಬರ್ತಾವ. ಅದಕ್ಕೆ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 10x10 12x12 meter ಅಂತರ ಇಡೋದ್ರಿಂದ ಇದರ ಜನಸಂಖ್ಯೆ ದ್ವಿಗುಣವಾಗುವುದನ್ನ ನಾವು ತಡೆ ಹಿಡಿಬಹುದು. ಹೆಚ್ಚಾಗಿ ತೋಟನ ನಾವು ಇಟ್ಕೋಬೇಕು. ಒತ್ತೊತ್ತಾಗಿ ಗಿಡಗಳು ಒಂದಕ್ಕೊಂದು ಬೆಳೆದಾಗ ಆಮೇಲೆ ಹೆಚ್ಚು ತೇವಾಂಶ ನೀರು ನಿಂತಂಗ ತೋಟದೊಳಗೆ ಆಗಿತ್ತಂದ್ರ ಜಾಸ್ತಿ ಇದ್ರೊಳಗೆ ಜಿಗಿ ಹುಳುಗಳು ಕಂಡು ಬರೋ ಅವಕಾಶಗಳು ಇರ್ತಾವ. ಆಮೇಲೆ ಮೋಡ ಮುಸುಕಿದ ವಾತಾವರಣ ಇವೆಲ್ಲ ಜಿಗಿ ಹುಳುಗಳು ದ್ವಿಗುಣ ಆಗ್ಲಿಕ್ಕೆ ಒಂದು ಕಾರಣಗಳು. ತೋಟದೊಳಗೆ ಜಾಸ್ತಿ ನೀರು ನಿಂದಿರೋ ಹಂಗ ಮಾಡಬಾರ್ದು. ಆಮೇಲೆ ಹೆಚ್ಚು ಬೆಳೆದಂತಹ ರೆಂಬೆ ಕೊಂಬೆಗಳನ್ನು ಕತ್ತರಿಸಬೇಕು. ಅದರಿಂದಾಗಿ ಸೂರ್ಯನ ರಶ್ಮಿ ಒಳಗೆ ಬಂದು ಸೂರ್ಯನ ಶಾಖಕ್ಕೆ ಈ ಹುಳುಗಳೆಲ್ಲ ಮೈ ಒಡ್ಕೊಳೋದ್ರಿಂದ ಅಲ್ಲೇ ನಮಗೆ ಅರ್ಧ ಜನಸಂಖ್ಯೆ ಕಡಿಮೆ ಆಗ್ತದೆ. ಆಮೇಲೆ ನವೆಂಬರ್ನೊಳಗೆ ಪ್ರತಿ ಗಿಡಕ್ಕೆ ಒಂದರಂತೆ ಅಂಟು ದ್ರಾವಣದ ಬಲೆ ಅಂದ್ರೆ ಅದು ಹಳದಿ ಬಣ್ಣದ ಹಾಳೆಗಳು, ಅದಕ್ಕೆ ಗ್ರೀಸ್ ಅಥವಾ ಯಾವ್ದ್ರ ಅಂಟು ಪದಾರ್ಥವನ್ನ ಹಚ್ಚಿ ನಾವು ನವೆಂಬರ್ ತಿಂಗಳದೊಳಗೆ ಇಟ್ವಂದ್ರೆ ಅದಕ್ಕೆ ಎಲ್ಲಾ ಹುಳುಗಳ ಆಕರ್ಷಣೆ ಒಳಗಾಗಿ ಅಲ್ಲೇ ಅವು ಸತ್ತು ಹೋಗ್ತಾವ. ಆಮೇಲೆ ಬಾಧೆ ಇನ್ನೂ ಹೆಚ್ಚಾತಪ್ಪ ಅಂತಂದಾಗ ನಾವೇನ್ ಮಾಡ್ಬೇಕು, ಹೂ ಬಿಡೋದಕ್ಕಿಂತ ಮುಂಚೆ ಮತ್ತೆ ಕಾಯಿ ಕಟ್ಟಿದ ಕೂಡ್ಲೆ ಅದರ ನಿಯಂತ್ರಣಕ್ಕಾಗಿ 0.3 milli ಇಮಿಡಾಕ್ಲೋಪ್ರಿಡ್ ಅಥವಾ 0.5 milli ಲ್ಯಾಂಬ್ಡಾ ಸೈಲೋತ್ರಿನ್ ಅನ್ನೋ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ರಿ. ಇನ್ನು ಎಲೆಗಂಟು ಮಸಕದ ಬಗ್ಗೆ ಮಾಹಿತಿ ಮಾಡ್ಕೊಡ್ತೀರಿ? ಈ ಎಲೆಗಂಟು ಮಸಕ ಅನ್ನೋದು ಏನೈತಲ್ಲ, ಇದು ಎಲೆಗಳನ್ನ ಬಾಚೋದ್ರಿಂದ ಎಲೆಗಳ ಮೇಲೆ ಸಣ್ಣ ಸಣ್ಣ ಗುಳ್ಳೆ ಆಕಾರದಂತವು ಕಂಡು ಬರ್ತಾವ. ಇದಕ್ಕೆ 2 ml ಡೈಮಿಥೋಯೇಟ್ ಅಥವಾ 1 gram ಅಸಿಫೇಟ್ ಪ್ರತಿ ಲೀಟರ್ ನೀರಿಗೆ ಸೋಪ್ ಜೊತೆಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನಾವು ಹತೋಟಿ ಮಾಡಬಹುದು. ಈ ಗೆದ್ದಲು ಕೂಡ ಸಾಕಷ್ಟು ಹಾನಿ ಮಾಡ್ತದಲ್ರಿ, ಮತ್ತೆ ಇದರ ನಿಯಂತ್ರಣಕ್ಕೆ ಏನ್ ಮಾಡ್ಬೇಕಂತೀರಿ? ಈ ಗೆದ್ದಲದೊಳಗ ಯಾವ ತರ ಅಂದ್ರಿ, ಇವೇನ್ ರೆಕ್ಕಿ ಇದ್ದಂತಹ ಗೆದ್ದಲು ಹುಳುಗಳು ಏನು ಹಾನಿ ಮಾಡಂಗಿಲ್ರಿ. ಈ ಗೆದ್ದಲು ಇನ್ನೊಂದು ಬೇರೆ ರೆಕ್ಕಿ ಇರ್ಲಾರ್ದಂತವು ಮತ್ತೆ ಸೈನಿಕ ಗುಂಪಿಗೆ ಸೇರಿದಂತಹ ಗೆದ್ದಲುಗಳು ನಮಗ ಅತ್ಯಂತ ಹಾನಿಕಾರಕ. ಇವೇನ್ ಮಾಡ್ತಾವ್ರಿ, ಬೇರನ್ನ ತಿಂತಾವ್, ಒಳಗ ಮಣ್ಣಿನ ಅಂಶವನ್ನ ತುಂಬುತ್ತಾವ. ಅದನ್ನ ನಾವು ಹೆಂಗ ನಿರ್ವಹಣೆ ಮಾಡುದಪ್ಪ ಅಂತಂದ್ರ, ಪ್ರತಿ ಗಿಡದ ಕಾಂಡದ ಸುತ್ತ ಮಡಿಗಳಿಗೆ 40-50 gram ಕಾರ್ಬೋಫಿರಾನ್ ಹರಳನ್ನ ಉದುರಿಸಿ ನೀರು ಆಮೇಲೆ ಕೊಡ್ರಿ. ಅಥವಾ 4 ml ಕ್ಲೋರ್ಪೈರಿಫಾಸ್ 1 liter ನೀರಿಗೆ ಬೆರೆಸಿ ಕಾಂಡದ ಸುತ್ತ ಮಣ್ಣಿನೊಳಗ ಇಂಗಿಸ್ರಿ. ಒಂದ್ ಗಿಡಕ್ಕೆ ನಮಗ 2-3 liter ದ್ರಾವಣ ಬೇಕಾಗ್ತದ. ನಿಮಗ ಹತ್ರ ಇರುವಂತಹ ಹುತ್ತಗಳು ಯಾವಾರ ಕಂಡು ಬಂದ್ರ ಅದನ್ನ ನಾಶ ಮಾಡ್ರಿ. ತೋಟದೊಳಗೆ ಬೆಳೆಗಳಿಗೆ ಆಗಾಗ ನೀರು ಹಾಯಿಸೋದ್ರಿಂದ ಕೂಡ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಇನ್ನ ಈ ಪಪ್ಪಾಯದಾಗ ಹಿಟ್ಟು ತೆಗೆನೆ ಸಸ್ಯ ಏನು, ಇವುಗಳ ಬಾಧೆ ಏನು ಕಂಡು ಬರ್ತದಲ್ರಿ, ಇದರ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಪಪ್ಪಾಯ ಒಳಗೆ ಹಿಟ್ಟು ತಿಗಣೆ ಅನ್ನೋದು ಅತಿ ಹೆಚ್ಚು ಕಂಡು ಬರುವಂತಹ ಕೀಟಬಾಧೆ. ಇದರೊಳಗೆ ಹೆಂಗಿರ್ತಾವಂದ್ರೆ ಹೆಸರ ಹೇಳೋಂಗ ಇದರೊಳಗೆ ಪ್ರೌಢ ಮತ್ತು ಮರಿ ಕೀಟಗಳು ಹಿಟ್ಟಿನ ತರ ಇರ್ತಾವ, ಬಿಳಿ ಹಿಟ್ಟಿನ ತರ ಎಲೆಗಳ ಮೇಲೆ ಕಾಯಿಗಳ ಮೇಲೆ ಅದೆಲ್ಲ ಜನಸಂಖ್ಯೆ ನಾವು ನೋಡಬಹುದು. ಇವು ಎಲೆಗಳಿಂದ ರಸ ಹೀರ್ತಾವ, ಅವಾಗ ರಸ ಹೀರಿದ್ಮೇಲೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರ್ಕೊಂಡ್ಬಿಡ್ತಾವ. ಇದನ್ನ ನಾವು ಹತೋಟಿ ಯಾವ ತರ ಮಾಡೋದಪ್ಪ ಅಂತಂದ್ರ, ನೈಲಾನ್ ಜಾಳಿಗೆಯನ್ನ ನರ್ಸರಿ ಒಳಗೆ ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದರ ಬಾಧೆಯನ್ನ ನಾವು ನಿಯಂತ್ರಣದಲ್ಲಿ ಇಡಬಹುದು. ಗಿಡಗಳಿಗೆ ತಪ್ಪದೆ 10-12 days ಅಂತರದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಸುವುದು. 2 ml ಡೈಮಿಥೋಯೇಟ್ 30 EC ಅಥವಾ 1.5 ml ಆಕ್ಸಿಡೆಮಿಟಾನ್ ಮಿಥೈಲ್ 25 EC ಅಥವಾ 1 ml ಮೊನೋಕ್ರೋಟೋಫಾಸ್ 36 SL ಅಥವಾ 0.5 ml ಫಾಸ್ಫಾಮಿಡಾನ್ ಅಥವಾ 2 gram ಅಸಿಫೇಟ್, ಯಾವ್ದಾದ್ರೂ ಒಂದು ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಮತ್ತ ನಾವು ಒಂದೇ ಕೀಟನಾಶಕವನ್ನ ಪದೇ ಪದೇ ಯಾವತ್ತು ಬಳಸಬಾರ್ದ್ರಿ. ಯಾಕಂದ್ರೆ ಬಳಸಿದ್ವಂದ್ರ ಒಂದ್ ಸೀಸನ್ ಒಳಗ್ ನಾವು ಅದನ್ನ ಕಂಟ್ರೋಲ್ ಮಾಡಿದ್ರು ನೆಕ್ಸ್ಟ್ ಸೀಸನ್ ಒಳಗ ಹುಳ ಸಾಯಂಗಿಲ್ರಿ. ಅದ್ರ ಬದ್ಲಿ ನಾವು 5% ಬೇವಿನ ಬೀಜದ ಕಷಾಯನ ನಾವು ಬಳಸ್ಬೇಕು. ಈ ಬೇವಿನ ಬೀಜದ ಕಷಾಯ ತಯಾರಿಸುವುದು ಯಾವ ತರ ಅಂತಂದ್ರ, ಅತ್ಯಂತ ಸರಳ ವಿಧಾನದೊಳಗೆ ಹೇಳ್ತೇನೆ. 15 kg ಬೇವಿನ ಬೀಜಗಳನ್ನ ಪುಡಿ ಮಾಡಿ ಅರವಿ ಒಳಗ್ ಕಟ್ಟಿ 10 hours ನೆನೆಯಾಕ್ ಬಿಡ್ರಿ. ಅವನ್ನ ಕಿವುಚಿ ಸೋಸಿ ಬಂದಂತ ದ್ರಾವಣವನ್ನ 300 liter ನೀರಿಗೆ ಬೆರೆಸ್ರಿ. ಇದರಿಂದ ನಿಮಗ 5% ಬೇವಿನ ಬೀಜದ ಕಷಾಯ ತಯಾರಾಗ್ತದ. ಈ ಸಿಂಪಡಣೆಯನ್ನ ನಾವು 100 gram ಸಾಬೂನನ್ನು ಪುಡಿ ಹಾಕಿ ಇದನ್ನ ನಾವು ಸಿಂಪಡಣೆ ಮಾಡಿದ್ರ ಅತ್ಯಂತ ಪರಿಣಾಮಕಾರಿಯಾಗಿ ನಮಗ ಹುಳುಗಳನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ನಾಟಿ ಮಾಡುವ ಮೊದಲು ಪ್ರತಿ ಗುಂಡಿಗೆ 10 gram ಕಾರ್ಬೋಫಿರಾನ್ 3G ಹರಳುಗಳನ್ನ ಬಳಸೋದು ಒಳ್ಳೇದು. ಆಮೇಲೆ ಪಪ್ಪಾಯ ತೋಟದ ಸುತ್ತ ಹತ್ತಿ ಬದನೆ ಕುಂಬಳ ಜಾತಿಯ ಬೆಳೆಗಳನ್ನ ಬೆಳಿಬಾರ್ದು. ಆಮೇಲೆ 1% ಬೇವಿನ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಸಿಂಪಡಿಸೋದ್ರಿಂದ ನಂಜಾಣು ಪ್ರಸಾರ ತಡೆಗಟ್ಟಬಹುದು ಅಂತ ಹೇಳಿ ಸಂಶೋಧನೆಯಿಂದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇದನ್ನ ಕಂಡುಹಿಡಿದಿದ್ದಾರೆ. ಇನ್ನು ಸಸ್ಯ ಏನ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ?

ಪಕ್ಷಿ ವಿಸರ್ಜನೆ ಮಾಡದಂತಹ ಮಲದಂಗ ಅದು ಕಾಣ್ತಾವ. ಇವೇನ ಸಣ್ಣ ಮರಿ ಹುಳುಗಳಿರ್ತಾವಲ್ರಿ, ಇವು ಎಲೆಯನ್ನೆಲ್ಲ ತಿಂದು ಗಿಡನ ಬೋಳ್ ಬೋಳಾಗಿ ಮಾಡಿಬಿಡ್ತಾವ. ಇದನ್ನ ನಾವು ನಿರ್ವಹಣೆ ಮಾಡುವುದು ಯಾವ ತರ ಅಂತಂದ್ರೆ, 1 ಮಿಲಿ ಮಿಥೈಲ್ ಪ್ಯಾರಾಥಿಯಾನ್ ಅಥವಾ 1 ಮಿಲಿ ಮೊನೋಕ್ರೋಟೋಫಾಸ್ ಅಥವಾ 2 ಮಿಲಿ ಪೆಂಥೋಯೇಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ನಿಂಬೆ ಒಳಗೆ ಬರುವಂತಹ ಸುರುಳಿ ಪೂಚಿ, ಎಲೆ ತಿನ್ನುವ ಕೀಟ, ಸಸ್ಯ ಏನು ಎಲ್ಲ ತರ ಹುಳನ ನಾವು ತಡೆಗಟ್ಟಬಹುದು. ನಿಂಬೆ ಒಳಗೆ ಗೊಣ್ಣೆ ಹುಳು ಅಂತ ಹೇಳಿ ಒಂಥರ ಈಗ ಹುಳ ಬರ್ತಾ ಇದೆ. ಇದು ಎಲ್ಲಾ ಹಣ್ಣು ಬೆಳೆಗಳೊಳಗೆ ಇದು ಸರ್ವೇ ಸಾಮಾನ್ಯವಾಗಿ ನಾವು ಇದನ್ನ ನೋಡಬಹುದು. ಇದ್ರ ಮರಿ ಹುಳುಗಳು ಯಾವ ತರ ಇರ್ತಾವ ಅಂದ್ರೆ, ಬಿಳಿ ಬಣ್ಣದಾಗಿರ್ತಾವ ಮತ್ತ ಇಂಗ್ಲಿಷ್ ಆಕಾರದ ಸಿ ಆಕಾರದೊಳಗೆ ಮರಿ ಹುಳುಗಳು ಇರ್ತಾವ. ಇದು ಮುಖ್ಯವಾಗಿ ಬೇರನ್ನ ತಿನ್ನೋ ಹುಳುಗಳು. ಇದನ್ನ ಇನ್ನೊಂದು ಹೆಸರೊಳಗೆ ಬೇರು ತಿನ್ನುವ ಹುಳು ಅಂತಾನೂ ನಾವು ಕರಿತೇವೆ. ಇದು ವರ್ಷಕ್ಕೆ ಒಂದು ಸಂತತಿಯನ್ನ ಇವು ಹೊಂದಿರ್ತಾವ. ಇದು ಒಂದು ವರ್ಷ ಏನಾರ ಒಂದು ಹೊಲಕ್ಕೆ ಬಂತಪ್ಪ ಅಂತಂದ್ರ ಪ್ರತಿ ವರ್ಷ ಇದ್ರ ಹಾವಳಿ ತಪ್ಪಿದ್ದಲ್ಲ. ಇದನ್ನ ನಾವು ಯಾವ ತರ ನಿರ್ವಹಣೆ ಮಾಡಬಹುದಪ್ಪ ಅಂತಂದ್ರ, ಮುಂಗಾರು ಹಂಗಾಮಿನ ಮೊದಲ ಮಳೆ ಬಿದ್ದ ತಕ್ಷಣ ಆ ದಿವಸ ರಾತ್ರಿ 7:30-8:00 ಒಳಗೆ ದೀಪಾಕರ್ಷಣೆ ಮಾಡಿ ನಾವು ಅದನ್ನ ಒಂದು ಕಡೆ ಸಂಗ್ರಹ ಮಾಡಿ ಅದನ್ನ ನಾವು ಸಾಯಿಸ್ಬೇಕು. ಮುಂಗಾರು ಹಂಗಾಮಿನ ಮೊದಲ ಮಳೆ ಬಿದ್ದ ತಕ್ಷಣ ಸಾಯಂಕಾಲ ಬೇವು ಅಥವಾ ಪೇರಲ ಮತ್ತು ಇನ್ನೂ ಬೇರೆ ಬೇರೆ ಗಿಡದ ಟೊಂಗಿಗಳಿಗೆ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡಿ ಹೊಲದ ಬದುವಿನ ಸುತ್ತ ಅದನ್ನು ನೆಡೋದ್ರಿಂದ ದುಂಬಿಗಳು ಆಕರ್ಷಣೆ ಒಳಗಾಗಿ ಸತ್ತು ಹೋಗ್ತಾವ. ಜಾಸ್ತಿ ಸಂಖ್ಯೆ ಒಳಗೆ ಏನರ ಬೇರುಹುಳ ಕಂಡುಬಂತಂದ್ರೆ ಗಿಡದ ಬಡ್ಡಿಗೆ ನಾವು 10 ಮಿಲಿ ಕ್ಲೋರ್ಪೈರಿಫಾಸ್ 20 cc ಪ್ರತಿ ಲೀಟರ್ ನೀರಿಗೆ ಹಾಕಿ ಸುರಿಬೇಕು. ಒಂದು ನೆನ್ಪಿಟ್ಕೊಳ್ರಿ, ಪೂರ್ಣ ಬೆಳೆದಂತಹ ಗೊಣ್ಣೆ ಹುಳುಗಳು ಇವನ್ನ ನಾವು ಹತೋಟಿ ಮಾಡಲಿಕ್ಕೆ ಯಾವ ರಾಸಾಯನಿಕ ಯೂಸ್ ಮಾಡಿದ್ರು ಅವು ಸಾಯಂಗಿಲ್ಲ. ಅತ್ಯಂತ ಸಣ್ಣ ಹಂತದೊಳಗೆ ಇದ್ದಾಗಷ್ಟ ಮರಿ ಹುಳುಗಳನ್ನ ನಾವು ನಿರ್ವಹಣೆ ಮಾಡಬಹುದು. ದ್ರಾಕ್ಷಿಯಲ್ಲಿ ಬರ್ತಕ್ಕಂತ ಕೀಟಗಳು ಯಾವ್ಯಾವ ಮತ್ತ ಅವುಗಳ ಹತೋಟಿ ಯಾವ ರೀತಿ ಮಾಡ್ಬೇಕಂತೀರಿ? ದ್ರಾಕ್ಷಿ ಒಳಗೆ ಮೊದಲನೇದಾಗಿ ಚಿಕ್ಕಟ ದುಂಬಿ ಮತ್ತ ಹಿಟ್ಟು ತಿಗಣೆ. ಈ ದ್ರಾಕ್ಷಿ ಒಳಗೆ ನೀವು ನೋಡಬಹುದು, ಇಡೀ ದ್ರಾಕ್ಷಿ ಗೊಂಚಲರು ಪೂರ್ತಿ ಹಿಟ್ಟು ತಿಗಣೆಯಿಂದ ಅವು ಮುತ್ಕೊಂಡ್ಬಿಟ್ಟಿರ್ತಾವ. ಯಾವಾಗ್ಲೂ ಎಲ್ಲಿ ಹಿಟ್ಟು ತಿಗಣೆ ಇರ್ತೈತಲ್ಲ ಅಲ್ಲಿ ನೀವು ಇರುವೆ ಅದ್ರ ಜೊತೆಗೆ ಇರೋದನ್ನ ನೀವು ನೋಡ್ತೀರಿ. ಯಾಕಪ್ಪ ಅಂತಂದ್ರ, ಇವು ಹಿಟ್ಟು ತಿಗಣೆ ಏನದಾವಲ್ಲ ಅವು ಸಿಹಿಯಾದ ಅಂಟು ದ್ರಾವಣವನ್ನ ವಿಸರ್ಜನೆ ಮಾಡ್ತಾವ. ಅದನ್ನ ತಿನ್ನೋ ಸಲುವಾಗಿ ಅಲ್ಲೇ ಯಾವಾಗ್ಲೂ ಇರುವಿಗಳ ಸಾಲು ಅಲ್ಲಿದ್ದೇ ಇರ್ತದ. ಇವೆಲ್ಲ ಇರೋದ್ರಿಂದ ಹಿಟ್ಟು ತಿಗಣೆ ಏನಾರ ಒಂದ್ಸರಿ ಅದು ದ್ರಾಕ್ಷಿ ಗೊಂಚಲಿಗೆ ಮುತ್ಕೊಂಡ್ಬಿಡ್ತು ಅಂತಂದ್ರ ನಮಗ್ ಮಾರ್ಕೆಟ್ ಒಳಗ ಒಳ್ಳೆ ಪ್ರೈಸ್ ಸಿಗಂಗಿಲ್ಲ. ಹಿಂಗಾಗಿ ಅದನ್ನ ನಾವು ಯಾವ ತರ ಹಿಟ್ಟು ತಿಗಣೆಯನ್ನ ಹತೋಟಿ ಮಾಡ್ಬೇಕಪ್ಪ ಅಂತಂದ್ರ, ಏಪ್ರಿಲ್ ಚಾಟ್ನಿ ನಂತರ ಬಳ್ಳಿಗಳಿಗೆ 2 ml ಡೈಮಿಥೋಯೇಟ್ 30 cc ಅಥವಾ 1 ಮಿಲಿ ಡೈಕ್ಲೋರೋವಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದರ ಜೊತೆಗೆ ಮೀನಿನ ಎಣ್ಣೆ ಸಾಬೂನು ಪ್ರತಿ ಲೀಟರ್ ನೀರಿಗೆ 5 gramನಷ್ಟು ಸೇರಿಸಿ ಅಥವಾ ಪ್ರತಿ ಲೀಟರ್ ನೀರಿಗೆ 0.25 gram ಅಷ್ಟಮಾಪ್ರಿಡ್ ಅಥವಾ 0.25 ml ಇಮಿಡಾಕ್ಲೋಪ್ರಿಡ್ ಅಥವಾ 0.2 gram ಥಿಯೋಮಿಥೋಕ್ಸಾಮ್ ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಸಿಂಪಡಣೆ ಮಾಡೋದ್ರಿಂದ ನಾವು ಹಿಟ್ಟು ತಿಗಣೆ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿಯಂತ್ರಣ ಮಾಡಬಹುದು. ಇನ್ನು ಪೇರ್ಲಕ್ಕೆ ಬರುವ ಕೀಟ ಮತ್ತ ಅವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಪೇರ್ಲದೊಳಗ ನಿಮಗ ಅತಿ ಮುಖ್ಯವಾಗಿ ಕಂಡು ಬರೋದಂದ್ರ ಕಜ್ಜಿ ತಿಗಣೆ. ಇದನ್ನ ಟೀ ಸೊಳ್ಳೆ ಅಂತಾನು ನಾವು ಕರಿತೀವಿ. ಇದರೊಳಗೆ ಅಪ್ಸರೆ ಮತ್ತ ಪ್ರೌಢ ತಿಗಣೆಗಳು ಎಲೆಗಳಿಂದ ಮತ್ತ ಎಳೆಯಾದಂತಹ ರೆಂಬೆ ಕೊಂಬೆಗಳಿಂದ ಮತ್ತ ಹಣ್ಣಿನಿಂದ ರಸ ಹೀರ್ತಾವ. ಹಿಂಗ ರಸ ಹೀರದಂತ ಜಾಗದೊಳಗ್ ನೀವು ಕಂದು ಬಣ್ಣದ ಚುಕ್ಕೆಯನ್ನ ಕಾಣ್ತೀರಿ. ಈ ಬಾಧೆಗೊಳಗಾದ ಕಾಯಿಗಳ ಮೇಲೆ ಕಂದು ಬಣ್ಣದ ಕಜ್ಜಿ ಆದಂಗ ಆಗಿರ್ತದ. ಈ ಕಾಯಿಗಳು ಗಟ್ಟಿಯಾಗಿ ಕೆಳಗೆ ಬೀಳಲಿಕ್ಕೆ ಪ್ರಾರಂಭವಾಗ್ತಾವ. ಹಿಂಗಾಗೋದ್ರಿಂದ ನಾವು ಇದನ್ನ ನಿರ್ವಹಣೆ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರ, ಹೂ ಬಿಡೋ ಸಮಯದೊಳಗ ಗಿಡಗಳಿಗೆ 2 ml ಮೆಲಾಥಿಯಾನ್ 50 cc ಅಥವಾ 4 gram ಕಾರ್ಬರಿಲ್ 50 WP ಅಥವಾ 2 ml ಡೈಮಿಥೋಯೇಟ್ 30 cc ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದರ ಬಾಧೆ ನಾವು ತಕ್ಕ ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಟುಕೋಬಹುದು. ಈ ಚಿಕ್ಕುವಿನಲ್ಲಿ ಬರ್ತಕ್ಕಂತ ಕೀಟಗಳು ಮತ್ತ ಅವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತ್ರಿ? ಈ ಚಿಕ್ಕು ಒಳಗ್ರಿ ಮೊಗ್ಗು ಮತ್ತು ಹಣ್ಣು ಕೊರಕ ಮತ್ತು ತೊಗೋಟೆ ಕೊರಕ ಅತ್ಯಂತ ಪ್ರಮುಖವಾದದ್ರಿ. ಈ ಮೊಗ್ಗು ಮತ್ತು ಹಣ್ಣು ಕೊರಕ ಅದರ ಹೆಸರೇ ಹೇಳೋ ಹಂಗ ಇವೇನ ಮರಿ ಹುಳುಗಳು ಇರ್ತಾವಲ್ರಿ, ಮೊಗ್ಗು ಮತ್ತು ಹಣ್ಣನ್ನ ಕೊರಿತಾವ್ರಿ. ಕೊರಿಯೋದ್ರಿಂದ ನಮಗ ಅದ್ರ ಫಸಲು ಕಡಿಮೆ ಆಗ್ತದ. ಇದನ್ನ ನಾವು ಈ ಕೀಟಬಾಧೆ ಕಂಡು ಬಂದಾಗ ಗಿಡಗಳಿಗೆ 2 ml ಡೈಮಿಥೋಯೇಟ್ 30 cc ಅಥವಾ 2 ml ಮೆಲಾಥಿಯಾನ್ 50 cc ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ರಿ. ಇನ್ನು ತೊಗೋಟೆ ಕೊರಕ ಅದು ಒಂದು ಮುಖ್ಯವಾದ ಹುಳ. ಇದರ ತೊಗೋಟೆ ಕೊರಕದ ಮರಿ ಹುಳುಗಳೇನದಾವಲ್ಲ ಇವು ತೊಗೋಟೆಯನ್ನು ಕೊರೆದು ಪೂರ್ತಿ ಕಾಂಡ ಕೊರೆಯೋ ಹಂತಕ್ಕೂ ಅವು ಮುಟ್ತಾವ. ಅದಕ್ಕೆ ನಾವೇನು ಮಾಡಬೇಕು, ತೊಗೋಟೆ ಕೊರಕ ಕಂಡು ಬಂತಂದ್ರೆ ಪೂರ್ತಿ ಒಣಗಿದ ಟೊಂಗೆಯನ್ನು ಕೊರೆದು ಕತ್ತರಿಸಿ ಅದನ್ನು ತೆಗಿಬೇಕು. ಪೂರ್ತಿ ಗಿಡ ತೊಯ್ಯೋ ಹಂಗೆ 2 ml ಕ್ಲೋರೋಪೈರಿಫಾಸ್ 20 cc 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು.